ಕುರಿಗಳು ಇದು ಲೋಕಲ್ ಇಲ್ಲಿಂದೇ ಸ್ಥಳೀಯ? ನಾಟಿ ಇಲ್ಲೇ ನಾಟಿ. ಒಂದು ಕುರಿ ಎರಡು ಮರಿ? ಎರಡು ಮರಿ ಆಗ್ತದೆ. ಆರ್ ತಿಂಗಳಿಗೆ ಕರೆಕ್ಟ್ ನೋಡ್ಕೊಂಡ್ರೆ ಆರು ತಿಂಗಳಿಗೆ ಎರಡು ಮರಿ ಆಗ್ತವೆ ಅಷ್ಟೇ. ವರ್ಷಕ್ಕೆ ಕುರಿ ಇದು ಆಡು, ಕುರಿ ಆದ್ರೆ ಒಂದೇ ವರ್ಷಕ್ಕೆ ಒಂದೇ ಸುಳ್ಳು. ಆಡು ಇಟ್ಕೊಂಡ್ರಿಂದ ನಮ್ಗೆ ವರ್ಷಕ್ಕೆ ಎರಡು ಮರಿ ನಾಲ್ಕು ಆಗ್ತವೆ. ಇದ್ರ ಜೊತೆಗೆ ಕುರಿ ಕೂಡ ಇಟ್ಕೋಬಹುದಲ್ಲ? ಕುರಿ ಆಗೋದಿಲ್ಲ, ಇವು ಕುರಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಲ್ಲ. ಇದು ಯಾಕೆ ಜಾಸ್ತಿ ಆಹಾರ ಬೇಕಂತಿದ್ದೀರಾ ಅದಕ್ಕೆ? ಅಲ್ಲ ಆಹಾರ ಅಂತೇನಿಲ್ಲ, ಅದೆಲ್ಲ ನಿಂತ ಜಾಗದಲ್ಲಿ ಮೇಯ್ಕೊಂತವೆ. ಇವು ಹಂಗಲ್ಲ, ಅವು ಇವು ಜೊತೆಗೆ ಮಾಡಕ್ಕಾಗಲ್ಲ, ಮಾಡ್ರೆ ಅದ್ ಮಾಡ್ಬೇಕು. ಇಲ್ಲ ಇದು ಅಂದ್ರೆ ಅದು ಒಂದೇ ಜಾಗದಲ್ಲಿ ನಿಂತಿನ ಜಾಗದಲ್ಲಿ ಮೇಯ್ತವೆ. ಇವು ಹಂಗಿಲ್ಲ, ಉಡ್ಕೊಂಡು ಹೋಯ್ತವೆ, ಹೋಗ್ತವೆ. ಬಳ್ಳಿಗಳು ಎಲ್ಲಿ ಹಸಿರಿದವೆ ಎಲ್ಲಿ ಮೇವಿದಾವೆ ಉಡ್ಕೊಂಡು ಹೋಗ್ತವೆ. ನಿಮ್ಗೆ ಕಷ್ಟ ಆಗೋದಿಲ್ಲ? ಕಷ್ಟ ಆಗೋದಿಲ್ಲ, ಅದೇ ಅದನ್ನ ಕಷ್ಟನೇ. ಆದ್ರೆ ವರ್ಷಕ್ಕೆ ಎರಡು ಸುಳ್ಳಲ್ಲ, ಹಂಗಾಗಿ ಅದನ್ನ ವರ್ಷಕ್ಕೆ ಆರಾರು ತಿಂಗಳು ಸುಳ್ಳು ಇದಾಗ್ತದೆ. ಆದ್ರೆ ವರ್ಷಕ್ಕೆ ಒಂದೇ ಅಲ್ಲ, ಹಂಗಾಗಿ ಇದನ್ನ ಮಾಡ್ತೀವಿ ಅಷ್ಟೇ. ಇದನ್ನ ಮಾಡ್ತಾ ಇದ್ದೀರಾ? ಸ್ವಲ್ಪ ಅಂದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅದು ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ತೀರಾ. ಇದ್ರ ಜೊತೆಗೆ ಈಗ ಏನು ನಿಮ್ಗೆ ಇದರಿಂದ ವರ್ಷಕ್ಕೆ ಏನು ಒಂದು ಆದಾಯ ಬರ್ತದೆ ಗದ್ದೆಯಿಂದ ಮತ್ತೆ ಇದರಿಂದ? ಗದ್ದೆಯಿಂದ ಏನು ಬರ್ತಾ ಇಲ್ಲ ಸರ್, ಇನ್ನೊಂದ್ ಸ್ವಲ್ಪ ವರ್ಷ ಹೋಗ್ಬೇಕು. ಇದರಿಂದ ಏನು ನಮ್ಗೆ ಒಂದೊಂದು ಮರಿ ಎರಡೆರಡು ಮರಿ ಮಾರ್ಕೊಂತೀವಿ. ಬೇಕು ಅಂದಾಗ ಒಂದ ಹದಿನಾಲ್ ಮರಿ ಮೇಲೆ ಹೋಗ್ತವೆ. ಒಂದ್ ಹತ್ತು ಸಾವಿರಕ್ಕೆ ಹೋಗ್ತದೆ, ಒಂದ್ ಹದಿನೆಂಟು ಸಾವಿರಕ್ಕೆ ಹೋಗುತ್ತೆ, ಎಂಟು ಸಾವಿರಕ್ಕೆ ಹೋಗುತ್ತೆ. ಅವಾಗೆಲ್ಲ ಏನ್ ಇಷ್ಟೇ ಅಂತ ಹೇಳಕ್ ಬರೋದಿಲ್ಲ. ಹಂಗಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ. ಇದ್ರ ಜೊತೆಗೆ ಈಗ ಉದ್ಯೋಗದ ಒಂದು ಇದಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದ್ದೀನಿ, ಅದು ಎಲ್ಲಿ? ಅದೇ ಮಾಚಿನಹಳ್ಳಿ. ಮಾಚಿನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಕೆಲಸ ಮಾಡ್ತಾ ಇದ್ದೀವಿ. ಏನ್ ಕೆಲಸ ಮಾಡ್ತೀರಾ? ಅಲ್ಲಿ ಕ್ಯಾಸ್ಟಿಂಗ್ ಗಳನ್ನ ಪೆಟ್ಲಿಂಗ್ ಅಂತ ಹೇಳ್ತಾರೆ, ಅದನ್ನ ಗ್ರೈಂಡಿಂಗ್ ಮಾಡೋದು, ಎಲ್ಲ ಸಮ ಮಾಡ್ಕೊಡೋದು ಮಾಡ್ತಾ ಇರ್ತೀವಿ. ತಮಗೆ ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ ಸರ್. ಮಕ್ಕಳು ಎಷ್ಟು? ಇಬ್ರು ಮಕ್ಕಳು ಸರ್. ಏನ್ ಮಾಡ್ತಾವ್ರೆ? ಒಬ್ಳು ನಾಲ್ಕನೇ ಕ್ಲಾಸ್, ಒಬ್ಳು ಮೂರನೇ ಕ್ಲಾಸ್ ಓದ್ತಾ ಇದ್ದಾರೆ. ಸೊ ಈ ಒಂದು ಇದರಲ್ಲಿ ನಿಮ್ಗೆ ಜೀವನ ನಡೆಸಬಹುದು ಅನ್ಸುತ್ತಾ ಅಥವಾ ಮತ್ತೇನು? ಇಲ್ಲ ಸರ್, ನಡೆಸಬಹುದು ಆರಾಮಿಗೆ, ಏನ್ ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಇಲ್ಲ. ಮತ್ತೆ ಗುತ್ತಿಗೆ ತಗೊಂಡು ಜಮೀನ್ ಏನಾದ್ರೂ ಜಾಸ್ತಿ ಮಾಡೋ ಯೋಜನೆ ಇದೆಯಾ? ಇಲ್ಲ ಸರ್, ಗುತ್ತಿಗೆ ತಗೊಂಡು ಮಾಡೋಂತ ಯೋಜನೆ ಇಲ್ಲ. ಯಾಕಂದ್ರೆ ಗುತ್ತಿಗೆ ಕೊಡಕ್ ಆಗೋದಿಲ್ಲ. ಗುತ್ತಿಗೆ ನೀವು ಬೆಳೆ ಬರಲಿ ಬಿಡ್ಲಿ, ನಾವು ಅವ್ರಿಗೆ ಗುತ್ತಿಗೆ ಕೊಡ್ಲೇಬೇಕು. ಹೌದು, ಕತೆ ಹೇಳಕ್ಕಲ್ಲ. ಹಂಗಾಗಿ ವಹಿಸ್ಕೊಂಡ ಮೇಲೆ ಅದನ್ನ ನಾವು ಒಂದ್ ಎಕರೆಗೆ ಆರ್ ಕ್ವಿಂಟಲ್ ಅಂತ ವಹಿಸ್ಕೊಂಡಿರ್ತೀವಿ. ಆರ್ ಕ್ವಿಂಟಲ್ ದುಡ್ಡು ಕೊಡ್ಲೇಬೇಕು. ಇಲ್ಲ, ಈಗ ಯಾಕಂದ್ರೆ ನೀರಿನ ವ್ಯವಸ್ಥೆ ಇರೋ ಕಡೆ ಮಾಡಿದ್ರೆ ಏನು ಮೋಸ ಇಲ್ಲ. ಮೋಸ ಇಲ್ಲ, ಆದ್ರೆ ಎಲ್ಲ ಕೆಲಸ ನಾವು ಮಾಡ್ಕೋಬೇಕು. ಎಲ್ಲ ಕೂಲಿ ಕೊಟ್ಟು ಮಾಡಿಸ್ತೀನಿ, ವರ್ಕೌಟ್ ಆಗಲ್ಲ, ಪ್ರಾಫಿಟ್ ಆಗಲ್ಲ. ಈಗ ಹಸು ಮನೆ ಹೊಡಿಯಕ್ಕಾಗ್ಲಿ, ಬೇಸಾಯ ಹೊಡಿಯಕ್ಕಾಗ್ಲಿ, ಟಿಲ್ಲರಿನ ಖರ್ಚಾಗ್ಲಿ, ನೆಟ್ಟು ಆಳು ಖರ್ಚುಗಳಾಗ್ಲಿ, ಎಲ್ಲ ಖರ್ಚುಗಳು ಬರೋದ್ರಿಂದ ಗುತ್ತಿಗೆ ಸ್ವಂತ ಗುತ್ತಿಗೆ ಮಾಡಿದ್ರೆ ಉಳಿಯಲ್ಲ. ಇನ್ನ ಇದ್ರ ಗುತ್ತಿಗೆ ಮಾಡಿದ್ರೆ ಏನು ಉಳಿಯಲ್ಲ. ಅಲ್ಲಿಗೆ ಅಷ್ಟು ತುಂಬಾ ಕಾಸು ನೋಡಕ್ ಆಗೋದಿಲ್ಲ. ಈಗ ಮನೆಯಲ್ಲಿ ಎಲ್ಲ ಜನರು ಸೇರ್ಕೊಂಡಿದೀರಾ ತೋಟದ ಗದ್ದೆ ಕೆಲಸಕ್ಕೆ? ತಾಯರು ನಮ್ ತಂದೆ ವಯಸ್ಸಾಗಿದೆ, ಅವ್ರಿಗೆ ಆಗಲ್ಲ, ಅವ್ರ ಅವಾಗ ಮಾಡಿದವರು. ಇವಾಗ ನಾವು ನಮ್ಮ ಇನ್ಸ್ಟ್ರೂ ಮಾಡ್ಕೊಂತೀವಿ ಕೆಲಸ. ಏನಿದ್ರು ನಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಒಂದ್ ಆಳು ಎರಡು ಆಳು ಹೇಳ್ಕೊಂಡು ನಾವು ಕೆಲಸನ ಮುಗಿಸ್ಕೊಂತೀವಿ. ಅದಾಯ್ತು. ಈಗ ಈ ಒಂದು ಕುರಿಗಳಿಗೆ ಏನು ಮನೆಯಲ್ಲಿ ಅಂಗಳ ಮುಂದೆನೆ ಕಟ್ ಹಾಕ್ತಿರೋ ಏನು ಅದಕ್ಕೆ ಸಪರೇಟ್ ಶೆಡ್ ಮಾಡಿದೀರಾ? ಅದಕ್ಕೆ ಸಪರೇಟ್ ಶೆಡ್ ಮಾಡಿದೀವಿ, ಎದುರುಗಡೆ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ಸ್ವಲ್ಪ ಮಾಡಿದೀವಿ, ಒಂದ್ ಇಟ್ಕೊಂಡಿದೀವಿ ಮಾಡಿ. ಏನು ಸರ್ಕಾರದಿಂದ ಏನಾದ್ರು ಸೌಲಭ್ಯ ಕೊಟ್ಟಿದಾರ ಕೊಟ್ಟಿಗೆ ಕಟ್ಕೊಳಕ್ಕೆ? ಇಲ್ಲ ಇಲ್ಲ. ಏನು ಯಾವ ರೀತಿಯಿಂದ ಕಟ್ಟಿದಿರಿ ಕೊಟ್ಟಿಗೆ? ಹಂಗೆ ನಮ್ಮ ಶ್ರಮದಿಂದಾನೆ ನಾವು ಮಾಡ್ಕೊಂಡು. ಅಂದ್ರೆ ಸಿಮೆಂಟ್? ಸಿಮೆಂಟ್ ತಗಡದ? ತಗಡ ಹಾಕಿ ಅಡಕೆ ದಬ್ಬೆ ಹೊಡೆದಿದ್ವಿ ಸುತ್ತ. ತಗಡ ಮೇಲೆ ತಗಡ? ಹಾ, ಮೇಲೆ ತಗಡ. ಓಕೆ, ಅಡಕೆ ದಬ್ಬೆ ಸುತ್ತ ಹೊಡೆದಿ, ಮೇಲ್ಗಡೆ ತಗಡ ಹಾಕಿದೀವಿ ಅಷ್ಟೇ. ಟಿನ್ ಟಿನ್ ತರ. ಆಮೇಲೆ ಕೆಳಗಡೆ ಅವಕ್ಕೆ ಆಟ ಟೈಪ್ ಮಾಡಿದೀವಿ, ಆರಾಮಾಗಿ ಮನ್ಕೊಳಂಗೆ ಕುತ್ಕೊಳಕ್ಕೆಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿ ಆಗೋದಿಲ್ವಾ? ಮರ ನೆರಳಿದೆ, ಹಂಗಾಗಿ ಮರದ ಕೆಳಗಡೆ ಇದೆ, ಹಂಗಾಗಿ ಏನಂತ ಇದಾಗೋದಿಲ್ಲ. ತಣ್ಣಗಿರುತ್ತೆ, ಯಾವ್ದೇ ಒಂದು ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಇಲ್ಲ. ಮತ್ತೆ ಈಗ ಈಗ ಇಲ್ಲಿ ಮೇಯಿಸ್ಕೊಂಡು ಬಂದ್ಬಿಟ್ಟು ತಾವು ಅದಕ್ಕೆ ಮತ್ತೆ ಬೇರೆ ಏನ ಆಹಾರ ಕೊಡ್ತೀರಿ ಅಲ್ಲಿ ಕೊಟ್ಟಿಗೆ ತಗೊಂಡು ಹೋದಾಗ? ಅದು ಕೊಟ್ರೆ ನಾಳೆ ಅದೇ ರೂಢಿ ಇಟ್ಕೊಂಡು ಇಲ್ಲಿ ಮೇಯಲ್ಲ ಸರ್. ಹೀಗೆ ಅದಕ್ಕೆ ಅದನ್ನ ತಪ್ಪಿಸಿದೀವಿ. ಕೊಡ್ತಾ ಇದ್ದ ಜೋಳನ, ಮೇಕೆ ಜೋಳನ ಕರೆಕ್ಟ್ ಆಗಿ ಆರು ಗಂಟೆ ಮೇವು ಬಿಟ್ಟು ಹೊಂಟ್ಬಿಡ್ತವೆ. ಈಗ ಮೇವು ಕೊಟ್ಟಿಲ್ಲ ಅಂದ್ರೆ ಆರೂವರೆ ಏಳು ಗಂಟೆ ತನಕ ಮೇಯ್ತವೆ. ಅದೇ ನಾವೇನೋ ಮನೇಲಿ ಮೇವು ಕೊಡ್ತೀವಿ ಅಂತ ಗೊತ್ತಾದ್ರೆ ಇಲ್ಲಿ ಮೇಯಲ್ಲ, ಸುಮ್ನೆ ಅಡ್ಡಾಡ್ಕೊಂಡು ನಮ್ಗೆ ಓಡಾಡಿಸ್ಕೊಂಡು ನಾವು ಅಲ್ಲಿಗೆ ಬಂದ್ಬಿಡ್ತಾವೆ ಮನೆಗೆ. ಈಗ ಆಕಾಶವಾಣಿ ಪೇಪರ್ ಟೌನ್ ಭದ್ರಾವತಿ ಈ ಒಂದು ಪರಿಸರದಲ್ಲಿ ಏನು ಸ್ಥಳಾವಕಾಶ ಇದೆ, ಬಯಲು ಪ್ರದೇಶ ಇದೆ, ಅಲ್ಲಿ ಮತ್ತೆ ಮತ್ತೆಲ್ಲೆಲ್ಲಿ ಮೇಯಿಸ್ತೀರಾ? ಜೆ ಪಿಸ್ ಫೀಲ್ಡ್, ಆಕಾಶವಾಣಿ ಎದುರುಗಡೆ, ಆಮೇಲೆ ಆ ಕಡೆ ಕೆ ಬಿ ಬಸ್ ಸ್ಟ್ಯಾಂಡ್ ಹಿಂದೆ ಆ ಕಡೆ ಎಲ್ಲ ಮೇಯಿಸ್ತೀವಿ. ಆಮೇಲೆ ಒಂಬತ್ತನೇ ರೋಡ್ ಪೇಪರ್ ಡೌನ್ ಮನೆಗಳೆಲ್ಲ ಖಾಲಿ ಇದಾವೆ, ಆ ಸೈಡ್ ಎಲ್ಲ ಮೇಯಿಸ್ತೀವಿ. ಈಗ ಮನೆಗಳಿಲ್ಲ, ಖಾಲಿ ಎಲ್ಲ ಖಾಲಿ ಆಗಿದಾವಲ್ಲ, ಅಲ್ಲೆಲ್ಲ ಜಾಗ ಇದಾವೆ, ಹಂಗಾಗಿ ಮುಟ್ಕೊಂಡು ಮೇಯಿಸ್ತೀವಿ. ಅವೆಲ್ಲ ಮನೆ ಇದ್ರೆ ಸ್ವಲ್ಪ ಕಷ್ಟ ಆಗೋದು ಮೇಯಿಸಕ್ಕೆಲ್ಲ ನಮ್ಗೆ. ಹಂಗಾಗಿ ಮೇಯಿಸ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬೇಸಿಗೆಯಲ್ಲಿ ಹೆಂಗ್ ಮಾಡ್ತೀರಾ? ಬೇಸಿಗೆಯಲ್ಲಿ ಇದೆ ಮೇವು ಸ್ವಲ್ಪ ಎಲ್ಲೆಲ್ಲಿದೆ ಮೇವು ಇರ್ತದೆ, ಇಲ್ಲ ಅಂದ್ರೆ ಹಳಸಿನ ಸೊಪ್ಪು ಇಲ್ಲ ಹತ್ತಿ ಸೊಪ್ಪು ಯಾವ ಸ್ವಲ್ಪ ಕಟ್ಟಿ ಏನು ಮಾಡಿ ಮೇಂಟೈನ್ ಮಾಡ್ತೀವಿ. ಹಂಗಾಗಿ ಏನು ತೊಂದರೆ ಆಗೋದಿಲ್ಲ. ಮೇವು ಇದೆ, ತೊಂದರೆ ಏನಾಗೋದಿಲ್ಲ. ಸ್ವಲ್ಪ ಹಂಗೆ ಇರ್ತವೆ, ಮೇಯ್ಕೊಂತವೆ, ಸ್ವಲ್ಪ ಮೇಂಟೈನ್ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ಈಗ ಅಂದ್ರೆ ತುಂಬಾ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಅಭಾವ ಇರ್ತದೆ, ಬಿಸಿಲು ಇರ್ತದೆ. ಆ ಸಮಯದಲ್ಲಿ ಈಗ ಅಲಸಂದೆ ಹೊಟ್ಟು ಇಲ್ಲ ಶೇಂಗದ ಹೊಟ್ಟು ಯಾವ ನಮ್ಮ ಹತ್ರ ಇಲ್ಲ, ಆ ತರ ನಾವು ಹಲಸಿನ ಸೊಪ್ಪು ಇಲ್ಲ ಹತ್ತಿ ಸೊಪ್ಪು ಸೊಪ್ಪು ಒಟ್ಟು ಆಡ್ ತಿನ್ನೋಂತ ಜಾತಿಗೂ ಯಾವ ಇದೆ ಸೊಪ್ಪು ನೋಡಿ ಕಟ್ತೀವಿ. ಸೊಪ್ಪನೇ ಕಟ್ಟದು, ಸೊಪ್ಪೆ ಕಟ್ಟದು. ಇದು ಕಡಲೆ ಕಾಳದ್ದು ಹೊಟ್ಟು ಇಲ್ಲ ಅಲಸಂದೆದ್ದು ಮೆಕ್ಕೆಜೋಳದ್ದು ಮೆಕ್ಕೆಜೋಳ ಕೊಡಲ್ಲ, ಆಗ ಇದೇ ಕೊಡ್ತೀವಿ. ಸೊಪ್ಪೆ ಕಟ್ತೀವಿ ಸರ್ ಸ್ವಲ್ಪ. ಎಲ್ಲ ನಿಮ್ಗೆ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲ್ಲಿದೆ? ನಮ್ಗೆ ಇಲ್ಲಿ ದೊಳಪ್ ಮಳಿದಿದೆ, ಅದ್ ಬಿಟ್ರೆ ಮಿಲ್ಟ್ರಿ ಕ್ಯಾಂಪ್ ಸರ್ಕಲ್ ಅಲ್ಲಿದೆ. ಮತ್ತೆ ಅದರಿಂದ ಏನು ಆಹಾರ ಕೊಡೋದಿಲ್ವಾ? ಪಶು ಆಹಾರ ಅಂತ ಹೇಳಿ ಹಸುಗ್ ಮಾತ್ರ, ಕುರಿ ಮೇಕೆ ಹಸುಗಳಿಗೆ ಮಾತ್ರ, ಕುರಿಗಳಿಗೆ ಏನ್ ಕೊಡೋದು. ಮತ್ತೆ ಪಶು ಆಸ್ಪತ್ರೆ ಎಲ್ಲಿದೆ ನಿಮ್ಗೆ ಹತ್ರ ಆಗೋದು? ಪಶು ಆಸ್ಪತ್ರೆ ಟೌನ್ ಹೋಗ್ಬೇಕು, ಟೌನ್ ಬಿಟ್ರೆ ಹಳ್ಳಿಕೊಪ್ಪ, ದೊಡಪಳ್ಳಿಯಿಂದ ಮುಂದೆ ಹಳ್ಳಿಕೊಪ್ಪ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಏನು ಕೊಡೋದಿಲ್ವಾ? ಅಲ್ಲಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕಾಂಪೌಂಡ್ ನಮ್ಗೆ ಕುರಿಗಳಿಗೆ ಹುಷಾರಿಲ್ಲ ಅಂತ ಅಂದಾಗ ಕಾಂಪೌಂಡ್ ಫೋನ್ ಮಾಡಿದ್ರೆ ಅವ್ರೇ ತಗೊಂಡ್ಬರ್ತಾರೆ, ಏನಾಯ್ತು ಚೆಕ್ ಮಾಡಿ ಅದಕ್ಕೆ ಔಷಧಿ ಮಾತ್ರೆ ಏನು ಕೊಡ್ಬೇಕು ಕೊಟ್ಟು ಹೋಗ್ತಾರೆ. ಅವ್ರ ಹತ್ರ ಇರೋಷ್ಟು ಕೊಡ್ತಾರೆ, ಇಲ್ಲದ್ರೆ ಹೊರಗಡೆ ತಗೊಳ್ರಿ ಅಂತ ಹೇಳ್ತಾರೆ. ತಗೊಂತೀವಿ, ಅದ್ ಹಾಕ್ತಿವಿ. ಮತ್ತೆ ಆಹಾರ ಕೊಡೋದಿಲ್ಲ ಅದಕ್ಕೆ. ಇದು ಅಂದ್ರೆ ಏನಾದ್ರೂ ಫೀಡ್, ರೆಡಿಮೇಡ್ ಫೀಡ್? ಆತರ ಯಾವ ರೆಡಿಮೇಡ್ ಫೀಡ್ ಕೊಟ್ಟಿಲ್ಲ. ಇದು ಮಾತ್ರ ಅಂದ್ರೆ ವ್ಯಾಕ್ಸಿನೇಷನ್ ಅಂತ ಮೆಡಿಸಿನ್ಸ್, ಆಮೇಲೆ ಪ್ರತಿ ಸಲನು ಏನ್ ವ್ಯಾಕ್ಸಿನೇಷನ್ ಹಾಕ್ತಾರೆ ಅದ ಮಾತ್ರ ಕೊಡ್ತಾರೆ. ಈಗ ಇದನ್ನ ತಾವು ಎಷ್ಟು ಆರಂಭದಲ್ಲಿ ಎಷ್ಟು ಕುರಿಗಳ ಜೊತೆಗೆ ಆರಂಭ ಮಾಡಿದಿರಿ, ಮತ್ತೆ ಈಗ ಎಷ್ಟಿದೆ? ನಾವೀಗ ಒಂದು 30-40 ತನಕ ಇತ್ತು, ಈಗ ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೀವಿ. ಈಗ ನಾವ್ ಡ್ಯೂಟಿಗೆ ಹೋಗ್ತಾ ಇದೀವ, ಜಮೀನು ಡ್ಯೂಟಿ ಎಲ್ಲ ನೋಡ್ಬೇಕಲ್ಲ. ಹಂಗ ನಮ್ಗೊಂದ್ಸತಿ ಆಗಲ್ಲ ಅಂದ್ರೆ ನಮ್ಮ ಮನೆಯವ್ರು ಬರ್ತಾರೆ ನೋಡ್ಕೊಳಕ್ಕೆ, ಅವ್ರು ನೋಡ್ಕೊಂಡ್ ಬರ್ತಾರೆ. ಹಂಗಾಗಿ ಹೆಂಗ ಮೇಂಟೈನ್ ಮಾಡ್ಕೊಂಡು ಒಂದ್ 15 ಇಟ್ಕೊಂಡಿದೀವಿ. ಈಗ ಒಂದ್ 40-ರಿಂದ ಒಂದ್ 15 ಬಂದಿದೀವಿ. 40-ರಿಂದ ಯಾಕೆ ಕಡಿಮೆ ಮಾಡಿದ್ರಲ್ಲ? ಯಾಕಂದ್ರೆ ಆಗೋದಿಲ್ಲ ಕರೆಕ್ಟ್ ಆಗಿ. ಅವಕ್ಕೆ ಒಂದು ಜನ ಬೇಕು, ಅದಕ್ಕೆ ಒಂದ್ ಜನ ಬೇಕು. 1.5 ಎಕ್ಸಾಕ್ಟ್ ಮೇಯಕ್ ಬಿಡ್ಬೇಕು ಅವಕ್ಕೆ, ಸಂಜೆ 6 ಗಂಟೆವರೆಗೂ ಮೇಯಿಸ್ಬೇಕು. ನಮ್ಗೆ ಡ್ಯೂಟಿಯಿಂದ ಬರೋದೆ 2 ಗಂಟೆ ಆಗ್ಬಿಡುತ್ತೆ, ಆಮೇಲೆ 2.5 ಮೇಲೆ ಬಿಡ್ಬೇಕು, ಅದಕ್ಕೆ ಮೇವು ಸಾಕಾಗಲ್ಲ ಸರಿಯಾಗಿ. ಹಂಗಾಗಿ ಅವಕ್ಕೆ ಕಡಿಮೆ ಮಾಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ಹೆಂಗೆ ಈಗ ನೀವು ಬೇರೆ ಕಾರ್ಖಾನೆಗೂ ಕೆಲ್ಸಕ್ಕೆ ಹೋಗ್ತೀರಾ, ಜೊತೆಗೆ ಗದ್ದೆನೂ ಮಾಡ್ತೀರಾ, ಇದು ಮೇಯಿಸೋದು 2-3 ಹೆಂಗೆ ಸಂಭಾಳಿಸ್ಕೋತೀರಿ? ಅದೇ ನಮ್ಮ ಮಿಸ್ಸಸ್ ಇದಾರಲ್ಲ ಜೊತೆಗೆ, ಅವ್ರು ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕಡೆಗೆ ಬರ್ತಾರೆ. ಅವಾಗ ಡ್ಯೂಟಿ ಮುಗಿಸ್ಕೊಂಬಂದು ನಾನು ಸತಿ ಗದ್ದೆಗೆ ಹೋಗ್ತೀನಿ. ಅವ್ರೇನ ಸಮಸ್ಯೆ ಅಂದ್ರೆ ನಾನು ಗದ್ದೆ ಕಡೆಗೆ ಹೋಗಕ್ಕಾಗಲ್ಲ, ಡ್ಯೂಟಿ ಮುಗಿಸ್ಕೊಂಬಂದು ಆಡ್ಬಿಡ್ತೀವಿ. ಒಟ್ಟಾರೆ ತಮ್ಮ ಧರ್ಮ ಪತ್ನಿಯರು ತಮ್ಮ ಜೊತೆಗೆ ಸಹಕಾರ ಮಾಡ್ತಾರೆ, ಯಾವುದೇ ಒಂದು ಸಮಸ್ಯೆ ಇಲ್ಲ. ನೀವು ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ರೆ ಅವ್ರು ಇಲ್ಲಿ ನೋಡ್ಕೊಂತಾರೆ, ಇಲ್ಲ ನೀವು ಇಲ್ಲಿದ್ರೆ ಅವರು ಮನೆ ಕೆಲಸ ಮಾಡ್ಕೊಂತಾರೆ. ಮನೆ ಕೆಲಸ ಮಾಡ್ಕೊಂತಾರೆ. ಮನೆ ಕೆಲಸ ಇಲ್ದೇ ಮತ್ತೆ ಬೇರೆ ಹೊರಗಡೆ ಏನಾದ್ರು ಹೋಗ್ತಾರೆ? ಇಲ್ಲ, ಏನಿಲ್ಲ ಸರ್, ಅಷ್ಟೇ. ಈ ಅಡಿಕೆ ತೋಟದಲ್ಲಿ ಈಗ ತಾವು ಕಂಡ್ಕೊಂಡಿರೋ ಹಾಗೆ ಏನು ಒಂದು ಸಮಸ್ಯೆ ಬರುತ್ತಂತ ಹೇಳ್ರಿ, ಹೇಳ್ತೀರಿ? ಏನು ಒಂದ್ಸಲ ಹಾಕಿದ್ರೆ ಅದು ಮುಗೀತಂತೀರಾ? ಅಡಿಕೆ ಗಿಡನ, ಅಡಿಕೆ ಗಿಡ ಹಾಕಿ ಅದ 3 ತಿಂಗಳಿಗೆ ಸಣ್ಣದಿಂದ ಮಕ್ಕಳು ತರಂತೆ ಸಾಕ್ಬೇಕು. ಅವನ್ನ 3-6 ತಿಂಗಳಿಗೆ ಗೊಬ್ಬರ ಕೊಡ್ಬೇಕು ಸ್ವಲ್ಪ. ಅವಕ್ಕೆ ಎಷ್ಟು ಜೀರ್ಣಶಕ್ತಿ, ಈಗ ಮಕ್ಕಳಿಗೆ ಎಷ್ಟು ಹಾಲು ಉಣಿಸ್ತೀವಿ ಆ ಟೈಪ್ ಅದನ್ನ ಸಾಕ್ತಾ ಹೋದ್ರೆ ನಮ್ಗೆ ಅದು ಮುಂದಿನ ದಿನದಲ್ಲಿ ಅದು ಬೆಳೆ ಕೊಡುತ್ತೆ. ಈಗ ಹೆಂಗೆ ಮಕ್ಕಳು ನಮಗೆ ನೋಡ್ಕೊಂತಾರೆ ಅಂತ ಮುಂದೆ ಇದು ಮಾಡ್ತೀವಿ. ಆತರ ಇದು ಗಿಡನ ನೋಡ್ಕೊಂಡಷ್ಟು ಇದೆ, ಏನ್ ತೊಂದ್ರೆ ಇಲ್ಲ. ಯಾವ ತೊಂದ್ರೆ ಇಲ್ಲ. ಗಿಡ ಕಡೆ ನಿಗಾ ಕೊಡದಲ್ಲ ಇದ್ರೆ ಒಂದ್ ಗಿಡ ಏರು ಪೇರು ಆ ಟೈಮ್ ಸರಿಯಾಗಿ ಅದೇನೇನ್ ಮಾಡ್ಬೇಕು ಅದ್ ಮಾಡ್ತಾ ಹೋದ್ರೆ ಗಿಡ ಒದೇ ಸಮ ತೋಟ ಯಾವ್ದು ವೀಕ್ ಆಗಲ್ಲ, ಚೆನ್ನಾಗ್ ಬರುತ್ತೆ. ಎಲ್ಲ ಎಷ್ಟ್ ಖರ್ಚು ಬಂತಂತ ಹೇಳ್ತೀರಿ? ಈಗ 1 ಎಕರೆ ಅಡಿಕೆ ಹಾಕಿದ್ರಿ, 1 ಅಡಿಕೆ ಇದಕ್ಕೆ ನೆಲ ಮಟ್ಟ ಇದೆಲ್ಲ ಇದ್ ಮಾಡಿದ್ರೆ 50,000 ಬರುತ್ತೆ. ಮಟ್ಟ ಇಲ್ಲ ಏನಿಲ್ಲ, ಮಟ್ಟ ಎಲ್ಲ ತಳಸ್ಕೊಂಡ್ ಮಾಡ್ಬೇಕು ಅಂದ್ರೆ ಅದು ಜಮೀನ್ ಮೇಲೆ ಹೋಗುತ್ತೆ. ಸಸಿಗಳಿಗೆ ಎಷ್ಟು ಖರ್ಚು ಮಾಡಿದ್ರಿ? ಸಸಿಗಳಿಗೆ ಹೊರಗಡೆ 1 ಸಸಿಗೆ 30 ರೂಪಾಯಿ ಕೊಟ್ಟು ತಂದಿದ್ದೆ, ಅಲ್ಲಿಗೆ 560 ಸಸಿ ಕುಂತಿದ್ದೇವೆ. 500 ಸಸಿಗೆ 30 ರೂಪಾಯಿ 1 ಸಸಿಗೆ ಅಂದ್ರೆ ಲೆಕ್ಕ ಹಾಕೊಳ್ಬೇಕು ಎಷ್ಟಾಗತ್ತೆ ಅಂತ. ಅಷ್ಟು ಸಸಿ ಅವ್ ಬೇರೆ ತಕ ತಗೊಂಬಂದಿ, ನಾವು ಮಾಡಿಸಿಲ್ಲ, ನಾವು ಮಾಡಿರಲಿಲ್ಲ, ಬೇರೆ ತಕ ಮಾಡಿರೋ ತಕ ಹೋಗಿ ನೋಡಿ ಗಿಡ ಚೆನ್ನಾಗಿದಾವೆ ಅಂತ ನೋಡಿ ತಗೊಂಬಂದು ಗಿಡ ಹಾಕಿದ್ದು. ಹಂಗಾಗಿ ಆ ಗಿಡ ಸೆಂಟ್ ಅಲ್ಲಿ ಹೋಗ್ತಾ ಇರ್ತವೆ, ಟ್ಯಾಕ್ಟ್ರಿ ಹೊಡಿಯಕ್ ಹೇಳಿರ್ತೀವಿ. ಅವ್ನ ಟ್ಯಾಕ್ಟ್ರಿ ಹೊಡಿಬೇಕಾದ್ರೆ ಇದ್ ಮಾಡೋದು, ಒಂದೊಂದು ಟಚ್ ಆಗೋದು, ಒಂದೊಂದು ಮುರಿದೋಗ್ತವೆ, ಮತ್ತೆ ಒಂದು ಬಿಸಿಲಿಗೆ ತಾಪಕ್ಕೆ ಇದಾಗೋಗ್ತವೆ. ಹಂಗಾಗಿ ಗಮನ ಕೊಟ್ಟಿಲ್ಲ ಅಂದಾಗ ಒಂದು ಸುಮಾರು ಗಿಡ ಹೋಗಿದಾವೆ, ಅತ್ತೊಂದು ಹಾಕಿದೀವಿ ಆ ಸೆಂಟರ್ ಅಲ್ಲಿ ಹಾಕೊಂಡಿದೀವಿ. ಎಲ್ಲ ಈಗ ಒಂದೇ ಸಮ ಬಂದಿದಾವೆ, ಏನು ಇದಿಲ್ಲ. ಹಂಗಾಗಿ ಮಾಡ್ತಾ ಇದೀವಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಬದುಕು, ನೆಮ್ಮದಿ ಅನ್ಸುತ್ತಾ? ನಿಮ್ದೇ ಅನ್ಸುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸುಮ್ನೆ ಅಲ್ಲಿ ಕೂತಿ ಇಲ್ಲಿ ಕೂತಿ ಕಳ್ದೆ ಅನ್ನೋಕ್ಕಿಂತ ಡ್ಯೂಟಿ ಮುಗಿಸ್ಕೊಂಡ್ ಒಂದ್ ಗಂಟೆ ಟೈಮ್ ಜಮೀನ್ ಕಡೆಗೆ ಹೋದ್ರೆ ಜಮೀನ್ ಕೆಲ್ಸನೂ ಆಗುತ್ತೆ, ಚೆನ್ನಾಗಿ ಆರೋಗ್ಯನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಏನು ಪ್ರಾಬ್ಲಮ್. ಹಾಲುಗಳು ಏನಾದ್ರು ಟೀ ಕಾಫಿ ಮಾಡ್ತೀರಾ ಮನೆಯಲ್ಲಿ? ಮಾಡಿದಿವಿ ಸರ್, ಎಷ್ಟಿಗೆ ಇದ್ದಾಗ ಮರಿಗಳು ಎಳ್ಳೆಳ್ ಆಗ್ತಾವಲ್ಲ, ಹಂಗಾಗಿ ಹಾಲು ಒಂದೊಂದ್ಸತಿ ಕಡಿಮೆ ಇದ್ದಾಗ ಕರಿಯಕ್ ಹೋಗಲ್ಲ, ಮರಿಗೆ ಬಿಟ್ಬಿಡ್ತೀವಿ. ತೀರಾ ಈಗ ಹಾಲು ಮರಿಗಳು ಇಲ್ಲ, ಏನ ಇದಾಗ್ಬಿಡ್ತು, ಸತ್ತೋಯ್ತು, ಇದಾಯ್ತು ಅಂದಾಗ ಹಾಲು ಜಾಸ್ತಿ ಇರುತ್ತಲ್ಲ ಕೆತ್ತಲಲ್ಲಿ, ಅವಾಗ ಕೆತ್ತಲು ಬಾವು ಬರ್ತವೆ ಅಂತೇಳಿ ಕರೆದು ಬಿಡ್ತೀವಿ. ಕರೆದಾಗ ಏನಾಗುತ್ತೆ, ಅದನ್ನ ಜಾಸ್ತಿ ಸಿಗಲ್ಲ, ಒಂದ್ ಸ್ವಲ್ಪ ಒಂದಿಬ್ರು ಟೀ ಮಾಡೋಷ್ಟು ಸಿಗುತ್ತೆ, ಅದನ್ನ ಮಾಡ್ತೀವಿ, ಕುಡಿದಿದ್ದೀವಿ ಮಾಡ್ಕೊಂಡು, ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಸರ್. ಮತ್ತೆ ಹಸಿ ಹಾಲು ಕೂಡ ಕುಡಿತಾರಲ್ಲ? ಹಸಿ ಹಾಲು ಕುಡಿದೀವಿ ಸರ್, ಹಸಿ ಹಾಲು ಬೇರೆಯವ್ರಿಗೆ ಕೊಟ್ಟಿದೀವಿ, ಮಕ್ಳಿಗೆ ಔಷಧಿಗೆ ಗೀಸ್ತಿಗೆಲ್ಲ ಅಂತ ಬಂದವ್ರಿಗೆಲ್ಲ ಕೊಟ್ಟಿದೀವಿ ಸರ್. ಅದನ್ನ ಆಡಾಲಿಂದ ಬೇಕು ಅಂತ ಬರ್ತಾರೆ, ಕೊಟ್ಟಿದೀವಿ ಎಲ್ಲರಿಗೂ, ತಗೊಂಡೋಗಿದ್ದಾರೆ, ಔಷಧಿ ಎಲ್ಲ ಮಾಡಿದ್ದಾರೆ, ಅದ್ರೊಳಗೆ ಒಳ್ಳೇದಾಗಿದೆ, ಒಳ್ಳೇದಾಗಿದೆ, ಏನ್ ಪ್ರಾಬ್ಲಮ್. ಆಮೇಲೆ ಇದ್ರ ಮೊಸರು, ಅದು ಮೊಸರು ಇಲ್ಲ ಸರ್, ಹಾಲಿಂಗ್ ಹೆಪ್ಪಾಕ ಅಷ್ಟೊಂದರ ಬರಲ್ಲ ಸರ್, ದನ ಕರುಗಳ ತರ ಎಮ್ಮೆ ತರ ಬರಲ್ಲ, ಒಂದಿಷ್ಟೇ ಎಷ್ಟು ಬರುತ್ತೆ ಅದು ಆ ಮರಿ ಕುಡ್ಕೊಂತವೆ, ಆ ಮರಿ ಕುಡ್ದಿಲ್ಲ ಅಂದ್ರೆ ಪಕ್ಷದಲ್ಲಿ ನಮ್ಗೆ ಅದು ಸಿಗುತ್ತೆ ಅಷ್ಟೇ. ಕೆಲವೊಂದು ದೊಡ್ಡ ಆಡುಗಳಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ತವೆ, ಅವು ತಳಿ ಮೇಲೆ ಹೋಗ್ತವೆ. ಧನ್ಯವಾದ ಚಂದ್ರು ಅವರೇ, ಇದುವರೆಗೆ ತಮ್ಮ ಕೃಷಿ ಅನುಭವ ಜೊತೆಗೆ ಕುರಿ ಸಾಕಾಣಿಕೆದೇನು ಅನುಭವ ಕೂಡ ನಮ್ಮ ರೈತರಿಗೆ, ಅದರಲ್ಲಿ ಭದ್ರಾವತಿಯ ಒಂದು ಸ್ಥಳೀಯ ಜನತೆಗೆ, ಯುವಕರಿಗೆ, ಏನು ಯುವಕರು ಸುಮ್ನೆ ಮೋಜು ಮಸ್ತಿ ಮಾಡಿಕೊಂಡು ಅಲ್ಲಿ ಕಟ್ಟೆ ಹತ್ರ ಕುಂತು ಹರಟೆ ಮಾಡೋ ಬದಲಿಗೆ ಈ ತರದ ಒಂದು ಏನಾದರೂ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೆ ಅದರಲ್ಲಿ ಫಲಪ್ರದ ಆಗ್ತದೆ, ಮತ್ತೆ ಇದು ಒಂದು ಪ್ರೊಡಕ್ಟಿವ್ ಅಂತಂತಂದ್ರೆ ನಮ್ಮ ಒಂದು ಸಮಯನ ವ್ಯರ್ಥ ಮಾಡದೇನೆ ನಾವು ಇದರಲ್ಲಿ ತೊಡಗಿಸ್ಕೊಂಡು ಚಟುವಟಿಕೆನೂ ಆಯ್ತು, ಮತ್ತೆ ನಮ್ಮ ಒಂದು ಕಸುಬು ಆಯ್ತು, ಜೊತೆಗೆ ಹಣನೂ ಬಂತು. ಈ ಒಂದು ರೀತಿಯಿಂದ ತಾವು ಜೀವನ ಸಾಗಿಸ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಇನ್ನು ತಮಗೆ ಕುರಿಗಳು ಸಾಕಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಭದ್ರಾವತಿ ಆಕಾಶವಾಣಿ ಇದರಿಂದ ಕಿವಿ ಮಾತು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿರಾ, ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಡಿಮೆ ಇಳುವರಿಯಲ್ಲಿ ಅಡಿಕೆ ಕೃಷಿ ಮತ್ತು ಕುರಿ ಸಾಕಾಣಿಕೆ, ಈ ಕುರಿತು ಭದ್ರಾವತಿಯ ಪೇಪರ್ ಟೌನ್ನ ರೈತರಾದಂಥ ಶ್ರೀ ಚಂದ್ರ ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಭದ್ರಾವತಿ ತಾಲೂಕು ಹಿರಿಯೂರಿನ ನಂಜಮ್ಮ ಮತ್ತು ತಂಡದಿಂದ ಶ್ರೀದೇವಿ ಪದ. ತೋಳು ತೊಳೆಯ ಮ್ಯಾಲೆ ತೋಗ ಮಂಚದ ಮ್ಯಾಲೆ ನೋ ಬೇಕಪ್ಪ ನನ ಮಗನೇ ಸುಯ ನೋ ಬೇಕಪ್ಪ ನನ ಮಗನೇ ಸುಯ ನೋ ಬೇಕಪ್ಪ ನನ ಮಗನೇ ಸುಯ ನೋ ಬೇಕಪ್ಪ ನನ ಮಗನೇ ಸುಯ ಏನೋವ ಬೇಕಿಲ್ಲ ಸಸಿ ಮ್ಯಾಲೆ ನನ ಮನಸೇ ಸುಯ ಸಸಿ ಮ್ಯಾಲೆ ನನ ಮನಸೇ ಸುಯ ನನ ಸಸಿ ಮ್ಯಾಲೆ ನಿನ ಮನಸ ಇದ್ದಾರೆ ಅಳ್ಳ ಕೊಡೇರವ ವಡಿ ಮಗನೇ ಸುಯ ವಡಿ ಮಗನೇ ಸುಯ ಅಳ್ಳ ಕೊಡೇರವ ವಡಿ ಮಗನೇ ಸುಯ ವಡಿ ಮಗನೇ ಸುಯ ಅಳ್ಳದ ಅಳ್ಳ ಕೊಡೇರವ ಬಡದಾರೆ ಆ ಬಾಲೆ ಅಳ್ಳದ ನೀರಿಗೆ ಬರುತ್ತಾಳೆ ಸುಯರಿಗೆ ಬರುತ್ತಾಳೆ ಸುಳ್ಳದ ನೀರಿಗೆ ಬರುತ್ತಾಳೆ ಸುಯ ನೀರಿಗೆ ಬರುತ್ತಾಳೆ ಸುಯ ಅಳ್ಳದ ನೀರಿಗೆ ಬರುತ್ತಾಳೆ ಆ ಬಾಲೆ ಅಳ್ಳಳ್ಳ ಕೊಡನ ಎಸಿ ಮಗನೇ ಸುಯ ಸಿರಿ ಬಂದ ಕಾಲ ಪತಿ ಮನಿಯಾಗ ಇರಲಾರೆ ಹರನೆ ಸಿರಕಾತಿ ಮನೆಯಾಗೆ ಇರಲಾರ ಜವರಾಯ ಬೇಗನೆ ಕರಸಯ್ಯ ಸಿರಿ ದೇವಿ ಕರಸಯ್ಯ ಸಿರಿ ದೇವಿ ಗನ ಕರಸಯ್ಯ ಸಿರಿ ದೇವಿ ಅರನ ಕರಸಯ್ಯ ಸಿರಿ ದೇವಿ ಅರನಂದ ಮಾತೆಗೆ ಜವರ ಸಿರಿ ಬಂದ ಕಾಲಕ್ಕೆ ಮರಣ ಕಲಾಗದೆ ಮರವೋಗೆ ಶಿವನ ಮರೆಬೇದೆ ಅರನೋಗೆ ಶಿವನ ಮರೆಬೇದೆ ಅರನ ಮರವೋಗೆ ಶಿವನ ಮರೆಬೇದೆ ಅರನ ಶಿವನ ಮರೆಬೇದೆ ಅರನ ಮರವೋಗಿನಿ ಶಿವನ ವಂದನೆ ಸೇರೆ ದೇವಿ ಅರಮನೆಗೆ ವಂದನ ಸೇರಿ ದೇವಿ ಅರಮನೆಗೆ ಹರನೆ ಏನೋ ತಪ್ಪಲಿಲ್ಲ ಏನೋ ತಗಲಿಲ್ಲ ಯಾಕೋ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತಿ ತೋ ಬೆರಳೆಗಾತೋ ಕೆತ್ತಿಸಿದನು ಅಂಗಾರ ಎತ್ತಿಗೆ ಸಪ್ಪೆ ಪರವಾರಿ ಹರನಿಗೆ ಸಪ್ಪೆ ಪರವಾರಿ ಹರನೆ ಎತ್ತಿಗೆ ಸಪ್ಪೆ ಪರವಾರಿ ಸಪ್ಪೆ ಪರವಾರಿ ಹರನೆ ಎತ್ತಿಗೆನೆ ಸಪ್ಪೆ ಪರವ ಪುರುಷರ ಭೇಟ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಬರಲಯ್ಯ ನಿಮ್ಮ ಕೋಟೆ ಹರೇ ಬರಲಯ್ಯ ನಿಮ್ಮ ಕೋಟೆ ಹರೇ ಬರಲಯ್ಯ ನಿಮ್ಮ ಕೋಟೆ ಹರನೆ ಬರಳೆಗಾರ ಮಾಡಿಸಿದ ನಂಗಾರ ಓರಿಗೆ ಸಪ್ಪೆ ಪರ ಕ್ವಾರ ಕೊರವ ಪುರುಷರತ್ ಬೇಟ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಮನಯ್ಯ ನಿಮ್ಮ ಕೋಟೆ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಹರ ಬರಳೇಗಾರ ಬರಳೇಗಾರ ಕೆತ್ತಸೆದನಂಗಾರ ಎತ್ತೆಗೆ ಸಪ್ಪೆ ಕೊರವಾರೆ ಸಪ್ಪೆ ಕೊರೆಯೋರೆ ಹರತ್ತೆಗೆ ಸಪ್ಪೆ ಕೊರವಾರೆ ಸಪ್ಪೆ ಕೊರವಾರೆ ಹರ ಎತ್ತೆಗೆನೆ ಸಪ್ಪೆ ಕೊರವ ಪುರುಷರ ತಾಕ ಮತ್ತೆ ಬರವಾಳ ಇರುತ್ತಾಳೆ ಆನೆ ಬರವಾಳ ಇರುತ್ತಾಳೆ ಹರ ಮತ್ತೆ ಬರವಾಳ ಇರುತ್ತಾಳೆ ಆನೆ ಬರವಾಳ ಇರುತ್ತಾಳೆ ಹರ ಮತ್ತೆನೆ ಬರವಾಳ ಇರುತ್ತಾಳೆ ಸೇರಿ ದೇವೆ ಬೇಗ ನರಣಮ್ಮ ನಮ್ಮ ಕೋಟೆ ನರಣಮ್ಮ ನಮ್ಮ ಕೋಟೆ ಹರ ಬೇಗ ನರಣಮ್ಮ ನಮ್ಮ ಕೋಟೆ ನರಣಮ್ಮ ನಮ್ಮ ಕೋಟೆ ಹರ ಬೆರಳೇಗಾತ ಕೆತ್ತಿಸಿದ ನಂಗಾರ ಓರಿಗೆ ಸಪ್ಪೆ ಕೊರವಾರಿ ಸಪ್ಪೆ ಕೊರೆಯೋರೆ ಸರಣಿ ಓರಿಗೆ ಸಪ್ಪೆ ಕೊರವಾರಿ ಸಪ್ಪೆ ಕೊರೆವಾರಿ ಹರಿಗೆನೆ ಸಪ್ಪೆ ಕೊರವ ಪುರುಷರ ತಾಕ ಮತ್ತೆ ಬರವಾಳ ಇರುತ್ತಾಳೆ ಬರವಾಳ ಇರುತ್ತಾಳೆ ಹರೆ ಬರವಾಳ ಇರುತ್ತಾಳೆ ಬರವಾಳ ಇರುತ್ತಾಳೆ ಹರೇನೆ ಬರವಾಳ ಇರುತ್ತಾಳೆ ಸೇರಿ ದೇವಿ ಬೇಗ ನರಡಮ್ಮ ನಮ್ಮ ಕೋಟೆ ನರಡಮ್ಮ ನಮ್ಮ ಕೋಟೆ ಬೇಗ ನರಡಮ್ಮ ನಮ್ಮ ಕೋಟೆ ನರಡಮ್ಮ ನಮ್ಮ ಕೋಟೆ ಹರನೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭದ್ರಾವತಿ ತಾಲೂಕು ಹಿರಿಯೂರಿನ ನಂಜಮ್ಮ ಮತ್ತು ತಂಡದಿಂದ ಶ್ರೀದೇವಿ ಪದಗಳನ್ನು ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ಈಗ ಕೇಳಿ ಪರಿಸರ ಗೀತೆ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಸಿರಿಯ ಬಯಲು ಅಂಗಳ ಬೆಟ್ಟಗಳಲ್ಲಿ ಗಿಡಗಳ ನೆಟ್ಟಿಗೆವು, ನಾವು ಗಿಡಗಳ ನೆಟ್ಟಿಗೆವು. ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಗೆವು, ನಾವು ಸ್ವರ್ಗವ ಕಟ್ಟಿಗೆವು. ಬನಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಗೆವು, ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಗೆವು. ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಕಾಡನ್ನು ಬೆಳೆಸುವೆವು, ನಾವು ಕಾಡನ್ನು ಬೆಳೆಸುವೆವು. ಕರ್ನಾಟಕದ ಕಾವ್ಯ ರಾಶಿಯಲ್ಲಿ ಕವಿತೆಯ ಬರೆಸುವೆವು, ನಾವು ಕವಿತೆಯ ಬರೆಸುವೆವು, ನಾವು ಕವಿತೆಯ ಬರೆಸುವೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ, ಕಂಕಣ ಕಟ್ಟಿಗೆವು ದೇಶದ ಏಳ್ಗೆ.